ಕ್ರೀಡೆಗಳು. ಇನ್ನು ಕಿತ್ತೂರುಮಠ ಅವರೇ, ಇಲ್ಲಿ ಒಂದು ಅಂಶವನ್ನು ನಾವು ಹೇಳಲೇಬೇಕು. ಒಂದು, ಬೆಳೆಯ ಬೆಳವಣಿಗೆ ಹಂತದಲ್ಲಿ ಈ ಕೀಟಗಳು ಕಾಣಿಸ್ಕೊಳ್ಳುತ್ತೆ, ಅದರ ನಿಯಂತ್ರಣ ಹೆಂಗಾಗಬೇಕು ಅಂತ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಆ ನಂತರದಲ್ಲಿ ಕಟಾವ ಆದ್ಮೇಲೆ ಅದನ್ನ ಸಂಗ್ರಹ ಮಾಡಿ ಇಡುವಂತಹ ಸಂದರ್ಭದಲ್ಲಿ, ಉಗ್ರಾಣದಲ್ಲಿ ಇಡುವಂತಹ ಸಂದರ್ಭದಲ್ಲೂ ಸಹ ಈ ಬೇಳೆಕಾಳು ಬೆಳೆಗಳಿಗೆ ಹೆಚ್ಚಾಗಿ ಕೀಟಗಳ ಬಾಧೆ ಇರುತ್ತೆ. ಈ ಕೀಟಗಳ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಅವುಗಳ ಸಂರಕ್ಷಣೆನೂ ಮುಂದಿನ ಹಂಗಾಮ್ ತನಕ ಆಗ್ಬೋದು, ಅಥವಾ ಅದನ್ನ ಬಳಕೆಗೆ ಉಪಯೋಗಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಯೋಗ್ಯವಾಗಿ ಅದನ್ನ ಬಳಕೆ ಮಾಡ್ಕೊಳ್ಬೇಕಾದ್ರೆ ಸಂರಕ್ಷಣೆ ಬೇಕಾಗುತ್ತೆ. ಹೇಳಿ, ಕಾಳುಗಳ ಸಂರಕ್ಷಣೆ ಹೇಗಾಗಬೇಕು ಉಗ್ರಾಣಗಳಲ್ಲಿ? ಈಗ ನಾನು ಸಾಕುಗಳಲ್ಲಿ ಕಂಡು ಬರುವಂತಹ ಕೀಟ ಪೀಡೆಗಳು ಉಗ್ರಾಣದಲ್ಲೂ ಸಹ ಕಂಡು ಬರುತ್ತೆ. ಗೋಡೌನ್ದಲ್ಲಿ ದಾಸ್ತಾನು ಪೀಡೆಗಳು ಅಂತ ನಾವು ಕರಿತೀವಿ. ಈ ದಾಸ್ತಾನು ಪೀಡೆಗಳು ಉಗ್ರಾಣ ಪೀಡೆಗಳನ್ನು ಸಹ ನಾವು ಹತೋಟಿ ಮಾಡುವಂತದ್ದು ಪ್ರಮುಖವಾದ ಒಂದು ಅಂಶ. ಈ ಉಗ್ರಾಣಗಳಲ್ಲಿ ಏನಪ್ಪಾ, ಕಟವಾದ ನಂತರ ಸಾಕಿನಿಂದ ಉಗ್ರಾಣಕ್ಕೆ ಹತ್ತು ಹಲವಾರು ಕೀಟಪೀಡೆಗಳು ಬೀಜಗಳ ಮುಖಾಂತರ ವರ್ಗಣೆ ಹೊಂದುತ್ತೆ. ಸಾಕಿನಿಂದ ಉಗ್ರಾಣಕ್ಕೆ ಮತ್ತೆ ಮುಂದಿನ ಒಂದು ಸೀಸನ್ ಅಲ್ಲಿ ಬಿತ್ತನೆ ಕಾರ್ಯದಲ್ಲಿ ಉಗ್ರಾಣದಿಂದ ಮತ್ತೆ ಸಾಕಿಗೆ ವರ್ಗಣೆ ಹೊಂದುತ್ತೆ. ಇವು ಸೀಡ್ ಬೋರ್ನ್ ಪೆಸ್ಟ್ ಅಂತ ಕರಿತೀವಿ. ಆದ್ರಿಂದ ಈ ಕೀಟಪೀಡೆಗಳನ್ನು ಉಗ್ರಾಣದಲ್ಲಿ ಈ ಒಂದು ದ್ವಿದಳ ಧಾನ್ಯಗಳು ಸುಮಾರು 5-6 ತಿಂಗಳ ನಂತರ ಹಾಳಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಉಗ್ರಾಣದಲ್ಲಿ ಸ್ಟೋರ್ ಮಾಡಿದಂತಹ, ದಾಸ್ತಾನು ಇಟ್ಟಂತಹ ಒಂದು ನಾವು ಈ ದ್ವಿದಳ ಧಾನ್ಯಗಳನ್ನ ಹತೋಟಿ ಮಾಡ್ಲಿಕ್ಕೆ, ಕೀಟಪೀಡೆಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಬೇವಿನ ಎಲೆಗಳನ್ನ ಇಡುವಂತದ್ದು, ಬೇವಿನ ಮೂಲದ ಎಣ್ಣೆ, ಬೇವಿನ ಎಣ್ಣೆಗಳನ್ನ ಗೋಣಿ ಚೀಲಗಳ ಮೇಲೆ ಸಿಂಪಡಿಸುವಂತಹ ಒಂದು ಕ್ರಿಯೆ. ಇನ್ನೊಂದು ಅಲ್ಯೂಮಿನಿಯಂ ಫಾಸ್ಫೇಡ್ ಅಂತೇಳಿ ಸೆಲ್ಫಾಸ್ ಟ್ಯಾಬ್ಲೆಟ್ಸ್ ಅಂತ ಸಿಗುತ್ತೆ. ಈ ಅಲ್ಯೂಮಿನಿಯಂ ಫಾಸ್ಫೇಡ್ ಬಿಲ್ಲೆಗಳನ್ನ ನಾವು ಉಪಯೋಗಿಸಬಹುದು. ಪ್ರತಿ 3 ಕ್ವಿಂಟಾಲ್ ಒಂದು ದ್ವಿದಳ ಧಾನ್ಯಗಳ ಒಂದು ಚೀಲಗಳಿಗೆ ನಾವು 8 ಈ ಬಿಲ್ಲೆಗಳನ್ನ ನಾವು ಅಲ್ಯೂಮಿನಿಯಂ ಫಾಸ್ಫೇಡ್ ಬಿಲ್ಲೆಗಳನ್ನ ಉಪಯೋಗಿಸಿ ಈ ದಾಸ್ತಾನು ಅಥವಾ ಉಗ್ರಾಣ ಪೀಡೆಗಳನ್ನ ನಾವು ಹತೋಟಿಯಲ್ಲಿ ಇಡಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಚೆನ್ನಾಗಿ ಬಿಸಿಲು ಇದ್ದಾಗ ಚೀಲಗಳನ್ನು ನಾವು ಚೆನ್ನಾಗಿ ಒಣಗಿಸಬೇಕಾಗುತ್ತೆ. ಅದೇ ರೀತಿ ದವಸ ಧಾನ್ಯಗಳನ್ನ ಉಗ್ರಾಣದಿಂದ ಹೊರಕ್ಕೆ ತೆಗೆದು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಮತ್ತೆ ಆ ಒಂದು ಚೀಲಗಳ ಮೇಲ್ಭಾಗದಲ್ಲಿ ಏನು ಮೊಟ್ಟೆಗಳು ಇರುತ್ತೆ ಅವುಗಳನ್ನ ಚೆನ್ನಾಗಿ ನಾವು ಕೊಡಬೇಕಾಗುತ್ತೆ. ಚೀಲಗಳನ್ನ ಕೊಡವಿ ಆ ಮೊಟ್ಟೆಗಳನ್ನ ಕೊಂದಾಕ್ಬೇಕಾಗುತ್ತೆ. ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ನಂತರ ಮತ್ತೆ ಆ ಚೀಲಗಳಲ್ಲಿ ತುಂಬಿ ಮತ್ತೆ ಉಗ್ರಾಣಕ್ಕೆ ಸಾಗಿಸುವಂತಹದ್ದು. ಮತ್ತೆ ಕೆಲವೊಂದು ಪ್ರಮುಖವಾದಂತಹ ಮುಂದುವರಿದ ದೇಶಗಳಲ್ಲಿ ಫಾಸ್ಫೈನ್ ಗ್ಯಾಸ್ ಅಂತ ಕರಿತೀವಿ, ಆ ಒಂದು ಫ್ಯುಮಿಗೇಷನ್ ಇಫೆಕ್ಟ್ ಫಾಸ್ಫೈನ್ ಗ್ಯಾಸ್ ಅನ್ನ ನಾವು ಬಳಸಿಕೊಂಡು ಉಗ್ರಾಣಗಳಲ್ಲಿ ಕೀಟಪೀಡೆಗಳನ್ನ ಹತೋಟಿ ಮಾಡುವಂತದ್ದು. ಇವಿಷ್ಟು ಪ್ರಮುಖವಾಗಿ ನಾವು ಉಗ್ರಾಣ ಅಥವಾ ದಾಸ್ತಾನು ಪೀಡೆಗಳನ್ನ ಹತೋಟಿ ಮಾಡುವಂತಹ ವಿಧಾನಗಳು. ಇನ್ನು ಇವಕ್ಕೆಲ್ಲ ಪರಿಹಾರವನ್ನ ಒಂದು ಹಂತದಲ್ಲಿ ಮಾಡಕ್ ಆಗಲ್ಲ, ಹಾಗಾಗಿ ಸಮಗ್ರ ಪೀಡೆ ನಿಯಂತ್ರಣ ಕ್ರಮಗಳು ಬೇಕಾಗುತ್ತೆ. ಬೇಳೆಕಾಳು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಮುಖ್ಯವಾಗುತ್ತೆ, ಆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಬೇಳೆಕಾಳು ಬೆಳೆಗಳಿಗೆ ಬರುವಂತಹ ಪೀಡೆಗಳನ್ನ ನಾವು ಹತೋಟಿ ಮಾಡುವಂತಹ ಕ್ರಮಗಳನ್ನ ನಾವು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳು ಅಂತ ಕರಿತೀವಿ. ಪ್ರಮುಖವಾಗಿ ರೈತರು ಏನ್ ಮಾಡ್ತಾರೆ, ಸಾಕುಗಳಲ್ಲಿ 1 ಅಥವಾ 2 ಪೀಡೆಗಳು ಕಂಡು ಬಂದ ತಕ್ಷಣ ಕೀಟನಾಶಕಗಳನ್ನ ಖರೀದಿ ಮಾಡಿ ಸಿಂಪಡಣೆಯನ್ನ ಮಾಡ್ತಾರೆ. ಅಂದ್ರೆ 1 ಅಥವಾ 2 ಕೀಟ ಪೀಡೆಗಳು ಕಂಡು ಬಂದ ನಂತರ ಔಷಧಿಗಳನ್ನ ಖರೀದಿ ಮಾಡುವಂತದ್ದಲ್ಲ, ಅಲ್ಲಿ ನಾವು ಎಕಾನಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ, ಆರ್ಥಿಕ ನಷ್ಟ ರೇಖೆ ಅಂತ ಕರಿತೀವಿ. ಆ ಆರ್ಥಿಕ ನಷ್ಟ ರೇಖೆಗೆ ಅನುಗುಣವಾಗಿ ನಾವು ಕೀಟನಾಶಕಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಅಂದ್ರೆ ನಿಯಂತ್ರಣ ಅಂದ ತಕ್ಷಣ ಬರೀ ಕೀಟನಾಶಕಗಳನ್ನ ಬಳಸಿಕೊಂಡೇ ನಿಯಂತ್ರಣ ಮಾಡೋದಲ್ಲ, ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ 10 ಹಲವಾರು ವಿಧಾನಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ಒಂದು ರೈತರು ಏನ್ ಮಾಡ್ತಾರೆ, ಒಂದು ಪೀಡೆ ಬಂದ ನಂತರ ಯಾವುದೇ ಒಂದು ಕೀಟನಾಶಕವನ್ನ ತೆಗೆದುಕೊಳ್ತಾರೆ, ಯಾವ ಹುಳು ಬಂದಿದೆ, ಆ ಒಂದು ಪೀಡೆಗೆ ಯಾವ ಕೀಟನಾಶಕವನ್ನ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವ ಹಂತದಲ್ಲಿ ಬಳಸಬೇಕಾಗುತ್ತೆ, ಈ ಎಲ್ಲಾ ಪೂರ್ವಪರ ಮಾಹಿತಿಗಳನ್ನ ರೈತರು ತಿಳಿದುಕೊಂಡು ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ. ಈ ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಗಳಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದು ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ಉದಾಹರಣೆಗೆ ನಾವು ನೋಡಿದಾಗ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ, ಬೇಸಾಯ ವಿಧಾನಗಳು. ಅದೇ ರೀತಿ ಫಿಸಿಕಲ್ ಪ್ರಾಕ್ಟೀಸಸ್ ಅಂತೇಳಿ ಇನ್ನೊಂದು ವಿಧಾನ, ಅಂದ್ರೆ ಭೌತಿಕ ವಿಧಾನಗಳು. ಅದೇ ರೀತಿ ಜೈವಿಕ ವಿಧಾನಗಳು ಅಂದ್ರೆ ಬಯೋಲಾಜಿಕಲ್ ಪ್ರಾಕ್ಟೀಸಸ್ ಅಂತೇಳಿ. ಕೊನೆಯ ಅಸ್ತ್ರ ಅಂದ್ರೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಪೀಡೆಗಳನ್ನ ಹತೋಟಿ ಮಾಡುವಂತಹ ಒಂದು ವಿಧಾನ, ಕೆಮಿಕಲ್ ಪ್ರಾಕ್ಟೀಸಸ್. ಇವಿಷ್ಟು ಪದ್ಧತಿಗಳನ್ನ ನಾವು ಒಟ್ಟುಗೂಡಿಸಿ ನಾವು ಪೀಡೆಗಳನ್ನ ಹತೋಟಿ ಮಾಡುವಂತಹ ಕ್ರಮವನ್ನು ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ IPM ಅಥವಾ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳು ಅಂತ ಕರಿತೀವಿ. ನಾವು ಈ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಪ್ರಮುಖವಾಗಿ ಬೇಸಾಯ ವಿಧಾನಗಳಿಗೆ ಬಂದ್ರೆ ನಮಗೆಲ್ಲ ಗೊತ್ತೇ ಇದೆ, ನಿಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ಮಾಗಿ ಉಳುಮೆಯನ್ನ ಮಾಡುವಂತಹದ್ದು, ಆಳವಾದಂತಹ ಮಾಗಿ ಉಳುಮೆಯನ್ನ ಮಾಡುವಂತಹದ್ದು. ಈ ಬೇಸಿಗೆ ಕಾಲದಲ್ಲಿ ಆಳವಾದಂತಹ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಭೂಮಿಯ ಒಳಭಾಗದಲ್ಲಿ ಇರುವಂತಹ ಪೀಡೆಗಳು ಕೋಶಾವಸ್ಥೆಯಲ್ಲಿ ಇರುವಂತಹ ಕೀಟಪೀಡೆಗಳು ಮತ್ತೆ ರೋಗವನ್ನ ಪ್ರಸರಿಸುವಂತಹ ಒಂದು ಶಿಲೀಂಧ್ರಗಳು ಏನ್ ಮಾಡ್ತವೆ ಅಂದ್ರೆ ಭೂಮಿಯ ಮೇಲ್ಭಾಗಕ್ಕೆ ಬರುತ್ತೆ. ಆಗ ಭೂಮಿಯ ಮೇಲ್ಭಾಗದಲ್ಲಿ ಬಂದಾಗ ಸೂರ್ಯನ ಪ್ರಖರತೆಗೆ, ಸೂರ್ಯನ ಶಾಖಕ್ಕೆ ಆ ರೋಗಗಳನ್ನ ಹರಡುವಂತಹ ಶಿಲೀಂಧ್ರಗಳು ಮತ್ತು ಕೋಶಾವಸ್ಥೆಯಲ್ಲಿ ಇರುವಂತಹ ಕೀಡೆಗಳು ಸತ್ತೋಗುತ್ತೆ ಆ ಒಂದು ಪ್ರಖರತೆಗೆ, ಸೂರ್ಯನ ಪ್ರಖರತೆಗೆ. ಆದ್ರಿಂದ ಬೇಸಿಗೆಯಲ್ಲಿ ಆಳವಾದಂತಹ ಮಾಗಿ ಉಳುಮೆಯನ್ನ ರೈತರು ಕಂಪಲ್ಸರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಬದುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂದ್ರೆ ನಾವು ಪ್ರಮುಖ ಬೆಳೆಗಳ ಮೇಲೆ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತೀವಿ, ಆದರೆ ಬದುಗಳ ಮೇಲೆ ಇರುವಂತಹ ಕಳೆಗಳು ಆಶ್ರಯ ಬೆಳೆಗಳಾಗಿ ವರ್ತನೆ ಮಾಡುತ್ತವೆ. ಆದ್ರಿಂದ ಬದುಗಳ ಮೇಲೆ ಇರುವಂತಹ ಕಳೆಗಳನ್ನು ನಾವು ವೀಡ್ ಕಟರ್ ಮೂಲಕ ಕತ್ತರಿಸಿ ಬದುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಇದು ಒಂದು ಅಂಶ ಬೇಸಾಯ ವಿಧಾನಗಳಲ್ಲಿ, ಇದು ಒಂದು ಅಂಶ. ಇನ್ನೊಂದು, ಉತ್ತಮ ಗುಣಮಟ್ಟದ, ಉತ್ಕೃಷ್ಟ ಗುಣಮಟ್ಟದ, ಆರೋಗ್ಯಕರವಾದಂತಹ ಬೀಜಗಳನ್ನ ಬಿತ್ತನೆಗೋಸ್ಕರ ಬಳಸುವಂತಹದ್ದು ಅಂದ್ರೆ ಕೀಟ ಮತ್ತು ರೋಗ ರಹಿತ ಬೀಜಗಳ ಬಳಕೆ ಬಿತ್ತನೆಗೋಸ್ಕರ ಬಳಸುವಂತಹ ಒಂದು ವಿಧಾನ. ಕೀಟ ಮತ್ತು ರೋಗ ಇಲ್ಲದೆ ಇರುವಂತಹ ಉತ್ಕೃಷ್ಟ ಗುಣಮಟ್ಟದ ಆರೋಗ್ಯಕರವಾದಂತಹ ಬೀಜಗಳನ್ನೇ ಮಾತ್ರ ರೈತರು ಬಿತ್ತನೆಗೋಸ್ಕರ ಬಳಸಬೇಕಾಗತ್ತೆ. ಇನ್ನೊಂದು, ಬೀಜೋಪಚಾರ ಮಾಡುವಂಥದ್ದು. ರೈತರು ಪ್ರಮುಖವಾಗಿ ಈ ಒಂದು ನೆಗ್ಲೆಕ್ಟ್ ಮಾಡ್ತಾರೆ, ಈ ಒಂದು ಅಂಶವನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಕಾರ್ಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಕಾರ್ಬನೈಸಿಂಗ್ 50 WP ವೆಜಿಟೇಬಲ್ ಪೌಡರ್ ಅಂತ ಕರಿತೀವಿ. ಈ ಕಾರ್ಬನೈಸಿಂಗ್ ಪೌಡರ್ 1 kg ಬೀಜಕ್ಕೆ 4 g ಈ ಪೌಡರ್ ಅನ್ನ ಲೇಪನ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಕಾರ್ಯವನ್ನು ತೆಗೆದುಕೊಳ್ಳುವಂತಹದ್ದು. ಇದು ಒಂದು ಅಂಶ. ಇನ್ನೊಂದು, ಬೇಸಾಯ ವಿಧಾನಗಳಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗಾಗಲೇ ನಾನು ಹೇಳಿದಂತೆ ಕೀಟ ಮತ್ತು ರೋಗಗಳಿಗೆ ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನ ಬಳಸುವಂತಹದ್ದು. ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಆಯಾ ಹವಾಮಾನ ಮತ್ತು ಆಯಾ ವಲಯಗಳಿಗೆ ಅನುಗುಣವಾಗಿ ನಿರೋಧಕತೆ ಹೊಂದಿರುವಂತಹ ಪೀಡೆ ಮತ್ತು ರೋಗ ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನ ಬಿಡುಗಡೆ ಮಾಡಿದರೆ ಅಂತಹ ಕೀಟ ಮತ್ತು ರೋಗ ನಿರೋಧಕ ತಳಿಗಳನ್ನ ಬಳಸುವಂತಹ ಒಂದು ಕ್ರಮ, ಇವುಗಳನ್ನು ಸಹ ಪಾಲನೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳ ಜೊತೆಗೆ 1/2 kg ಒಂದು 250 g ಜೋಳ ಅಥವಾ ಪುಂಡಿ ಬೀಜಗಳನ್ನ ಬಳಸುವಂತಹದ್ದು. ಈ ರೀತಿ ಜೋಳ ಮತ್ತು ಪುಂಡಿ ಬೀಜಗಳನ್ನ ನಾವು ಬಿತ್ತನೆಗೋಸ್ಕರ ಬಳಸಿದ್ರೆ ಆ ಒಂದು ಜೋಳ ಮತ್ತು ಪುಂಡಿ ಕಡ್ಡಿಗಳ ಮೇಲೆ ಪಕ್ಷಿಗಳು ಬಂದು ಕೂಡುತ್ತೆ. ಈ ಪಕ್ಷಿಗಳು ಏನ್ ಮಾಡ್ತವೆ, ಮರಿ ಹುಳುಗಳನ್ನ, ಕಾಯಿ ಕೊರಕದ ಮರಿ ಹುಳುಗಳನ್ನ, ಬಲೆ ಕಟ್ಟುವಂತಹ ಮರಿ ಹುಳುಗಳನ್ನ ಹುಡುಕಿ ಹುಡುಕಿ ತಿಂದಾಕುತ್ತೆ. ಆದ್ರಿಂದ ಜೋಳ ಮತ್ತು ಪುಂಡಿ ಬೀಜಗಳನ್ನ ಈ ದ್ವಿದಳ ಧಾನ್ಯಗಳ ಜೊತೆಗೆ ಬಳಸುವಂತಹ ಇದು ಒಂದು ಅಂಶ. ಇನ್ನೊಂದು, ಹೆಚ್ಚೆ NPV ಅಂದ್ರೆ ನ್ಯೂಕ್ಲಿಯರ್ ಪಾಲಿಯೋಡ್ರೋಸಿಸ್ ವೈರಸ್, ನಂಜಾಣವಿನಿಂದ ತಯಾರಾದಂತಹ ಒಂದು ಔಷಧಿನ ನಾವು ಬಳಸಬಹುದು. ಹೆಚ್ಚೆ NPV 100 larval equivalent ಪ್ರತಿ ಎಕರೆಗೆ ನಾವು ಬಳಸಿ ಈ ಒಂದು ದ್ವಿದಳ ಧಾನ್ಯಗಳ ಕೀಟಪೀಡೆಗಳನ್ನು ಸಹ ಹತೋಟಿ ಮಾಡುವಂತದ್ದು. ಇನ್ನೊಂದು ಏನಪ್ಪ ಅಂತಂದ್ರೆ, ಬಿತ್ತನೆ ಸಮಯ, ಸರಿಯಾದ ಸಮಯಕ್ಕೆ ಬಿತ್ತನೆ ಕಾರ್ಯವನ್ನ ತೆಗೆದುಕೊಳ್ಳುವಂತದ್ದು. ನಾನು ಈಗಾಗಲೇ ಹೇಳಿದಂತೆ ಮಾನ್ಸೂನ್ ಮಾರುತಗಳು ನಾವು ಪ್ರಾರಂಭವಾದಾಗ ಜೂನ್ ಮೊದಲ ವಾರ ಮತ್ತು ಜುಲೈ 2ನೇ ವಾರದಲ್ಲಿ ನಾವು ಬಿತ್ತನೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ. ತಡವಾಗಿ ಬಿತ್ತನೆ ಕಾರ್ಯ ತೆಗೆದುಕೊಂಡಾಗ ಹುಳುಗಳ ಸಾಂದ್ರತೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸರಿಯಾದ ಸಮಯಕ್ಕೆ ಬಿತ್ತನೆ ಕಾರ್ಯವನ್ನ ಮಾಡುವಂತದ್ದು. ಇನ್ನೊಂದು ಹೇಳಿದ್ದು, ಮಿತವಾದ ಸಾರ್ವಜನಿಕ ರಸಗೊಬ್ಬರದ ಬಳಕೆ. ಎಷ್ಟು ಶಿಫಾರಸು ಮಾಡಿದರೆ ಅಷ್ಟೇ ಸಾರ್ವಜನಿಕ ಗೊಬ್ಬರವನ್ನ ಬಳಸಬೇಕಾಗುತ್ತೆ. ಯಥೇಚ್ಛವಾಗಿ ಸಾರ್ವಜನಿಕ ಗೊಬ್ಬರವನ್ನ ಬಳಸಬಾರದು. ಇನ್ನೊಂದು ಏನಪ್ಪ ಅಂತಂದ್ರೆ, ಈಗಾಗಲೇ ಹೇಳಿದಂತೆ ಪೈರೆಥ್ರಾಯ್ಡ್ ಕೀಟನಾಶಕಗಳನ್ನ ಪದೇ ಪದೇ ಬಳಸಬಾರದು, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪೈರೆಥ್ರಾಯ್ಡ್ ಕೀಟನಾಶಕಗಳನ್ನ ರೈತರು ಬಳಸಬಾರದು. ಹೆಚ್ಚು ಶಿಫಾರಸು ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ. ಇದು ಒಂದು ಅಂಶ. ಇನ್ನೊಂದು, 5% ಬೇವಿನ ಕಷಾಯ ಸಿಂಪಡಣೆ ಮಾಡುವಂತದ್ದು. ಬೇವಿನ ಕಷಾಯವನ್ನ ರೈತರು ತಾವೇ ತಯಾರು ಮಾಡಿಕೊಳ್ಬಹುದು ಮನೆಯಲ್ಲಿ. ಈ 5% ಬೇವಿನ ಕಷಾಯವನ್ನು ಸಹ ಸಿಂಪಡಣೆ ಮಾಡಿ ಕೀಡೆಗಳನ್ನ ಹತೋಟಿ ಮಾಡುವಂತದ್ದು. ಇನ್ನೊಂದು ಏನಪ್ಪ ಅಂದ್ರೆ, ಬೆಳೆ ಪರಿವರ್ತನೆ ಮಾಡುವುದು. ಹಸಿರೆಲೆ ಗೊಬ್ಬರಗಳಾದ ಡೈಂಚಾ ಮತ್ತು ಸೆಣಬು ಮತ್ತು ಬೀರಸಿರಿಯ, ಡೈಂಚಾ ಮತ್ತು ಸೆಣಬುಗಳನ್ನ ಆಫ್ ಸೀಸನ್ ಇದ್ದಾಗ ಬಿತ್ತನೆ ಕಾರ್ಯವನ್ನ ಕೈಗೊಂಡು ಹೂ ಬಿಡೋದಕ್ಕಿಂತ ಮುಂಚೆ ಈ ಹಸಿರೆಲೆ ಗೊಬ್ಬರವನ್ನ ಭೂಮಿಗೆ ರೋಟೋವೇಟರ್ ಮುಖಾಂತರ ಸೇರಿಸೋ ಮುಖಾಂತರ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತೆ ಕಳೆಗಳ ಸಾಂದ್ರತೆಯು ಸಹ ಕಡಿಮೆ ಆಗುತ್ತೆ. ಇವಿಷ್ಟು ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಕಂಡು ಬರುವಂತಹ ಬೇಸಾಯ ವಿಧಾನಗಳು. ಇನ್ನು 2ನೇ ವಿಧಾನ ಏನಪ್ಪ ಅಂದ್ರೆ, ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಭೌತಿಕ ವಿಧಾನಗಳು ಅಥವಾ ಫಿಸಿಕಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಈ ಭೌತಿಕ ವಿಧಾನಗಳಲ್ಲಿ ಪ್ರಮುಖವಾಗಿ ಕಂಡುಬರುವುದು ಮೋಹಕ ಬಲೆಗಳನ್ನ ಬಳಸುವಂತಹದ್ದು, ಅಂದ್ರೆ ಫೆರ್ಮೋನ್ ಟ್ರ್ಯಾಪ್. ಈ ಮೋಹಕ ಬಲೆಗಳನ್ನ ನಾವು ಫೆರ್ಮೋನ್ ಟ್ರ್ಯಾಪ್ ಅಂತ ಕರಿತೀವಿ. ಈ ಮೋಹಕ ಬಲೆಗಳನ್ನ ನಮ್ಮ ಬೆಂಗಳೂರಿನಲ್ಲಿ ಒಂದು ಕಂಪನಿ ಇದೆ, ಟ್ರಸ್ಟ್ ಕಂಟ್ರೋಲ್ ಇಂಡಿಯಾ PCI ಲಿಮಿಟೆಡ್ ಅಂತ ಹೇಳಿ, ಈ ಕಂಪನಿಯವರು ಈ ಮೋಹಕ ಬಲೆಗಳನ್ನ ತಯಾರಿಸಿ ರೈತರಿಗೆ ಒದಗಿಸ್ತಾರೆ. ಈ ಮೋಹಕ ಬಲೆಗಳನ್ನ ನಾವು, ಇದರಲ್ಲಿ ಒಂದು ರಾಸಾಯನಿಕ ವಸ್ತು ಇರುತ್ತೆ, ಅದನ್ನ ಲ್ಯೂರ್ ಅಂತ ಕರಿತೀವಿ. ಈ ರಾಸಾಯನಿಕ ವಸ್ತುವನ್ನ ಪ್ರತಿ 20 ದಿನಗಳಿಗೆ ಒಮ್ಮೆ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಈ ಒಂದು ಎಕರೆಗೆ ಒಟ್ಟು 8 ಮೋಹಕ ಬಲೆಗಳನ್ನ ಫೆರ್ಮೋನ್ ಟ್ರ್ಯಾಪ್ಗಳನ್ನು ನಾವು ಬಳಸಿಕೊಂಡು ಈ ಕೀಟಪೀಡೆಗಳನ್ನ ಹತೋಟಿ ಮಾಡುವಂತಹದ್ದು. ಇನ್ನೊಂದು ಅಂಶ ಏನಪ್ಪ ಅಂದ್ರೆ, ಭೌತಿಕ ವಿಧಾನಗಳಲ್ಲಿ ದೀಪ ಬಲೆಗಳನ್ನ ಉಪಯೋಗಿಸುವುದು, ಅಂದ್ರೆ ಲೈಟ್ ಟ್ರ್ಯಾಪ್. 200 W ಹೊಂದಿರುವಂತಹ ಬಲ್ಬ್ಗಳನ್ನ, ಪ್ರಕಾಶಮಾನಂತಹ ಬಲ್ಬ್ಗಳನ್ನ ರಾತ್ರಿ ಹೊತ್ತು ಉರಿಸೋ ಮುಖಾಂತರ ಪ್ರೌಢ ಕೀಟಗಳನ್ನ ಈ ಒಂದು ಪ್ರಕಾಶತೆಗೆ ಒಳಪಡಿಸಿ ಆಕರ್ಷಣೆಗೆ ಒಳಪಡಿಸಿ ಕೀಟಗಳನ್ನು ಹತೋಟಿ ಮಾಡುವಂತಹ ಒಂದು ವಿಧಾನ. ಇನ್ನೊಂದು ಭೌತಿಕ ವಿಧಾನ ಏನಪ್ಪಾ ಅಂದ್ರೆ ಹಳದಿ ಬಣ್ಣದ ಡೆಲ್ಟಾ ಟ್ರ್ಯಾಪ್ಗಳು ಅಂದ್ರೆ ಸ್ಟಿಕಿ ಟ್ರ್ಯಾಪ್ ಅಂಟು ಬಲೆಗಳನ್ನ ಬಳಸುವಂತದ್ದು, ಹಳದಿ ಬಣ್ಣದ ಅಂಟು ಬಲೆಗಳನ್ನ ಬಳಸುವಂತದ್ದು. ಈ ಹಳದಿ ಬಣ್ಣಕ್ಕೆ ಕೆಲವೊಂದು ರಸ ಇರುವಂತಹ ಕೀಟ ಪೀಡೆಗಳು ಆಕರ್ಷಣೆಗೆ ಒಳಪಡ್ತವೆ, ಬಂದು ಅಂಟುಕೊಳ್ತವೆ, ಬಟ್ ಹಾರೋಗ್ಲಿಕ್ಕೆ ಆಗೋದಿಲ್ಲ. ಅಂಟು ಬಲೆಗಳ ಬಳಕೆ, ಈ ರೀತಿಯಾಗಿ ಮೋಹಕ ಬಲೆಗಳ ಬಳಕೆ, ದೀಪ ಬಲೆಗಳನ್ನ ಬಳಸುವಂತದ್ದು, ಮತ್ತೆ ಅಂಟು ಬಲೆಗಳನ್ನ ಬಳಸುವಂತಹ ಒಂದು ವಿಧಾನವನ್ನು ನಾವು ಭೌತಿಕ ವಿಧಾನಗಳಂತ ಕರಿತೀವಿ. ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಭೌತಿಕ ವಿಧಾನಗಳು. ಇನ್ನು ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಬಯೋಲಾಜಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಜೈವಿಕ ವಿಧಾನಗಳು ಅಂದ್ರೆ ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳ ಬಳಕೆ, ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳ ಬಳಕೆಯನ್ನ ಮಾಡುವಂತದ್ದು. ಈ ಪರಭಕ್ಷಕ ಕೀಟಗಳು ಹಾನಿಕಾರಕ ಕೀಟಗಳನ್ನ ತಿಂದು ಹಾಕುವಂತಹ ಒಂದು ಕೀಟಗಳು. ಉದಾಹರಣೆಗೆ ನಾವು ನೋಡಿದಾಗ ಶಿವನಪಾದ ಪೆರೆಗ್ಮೆಂಟೆಡ್ ಅಂತ ಕರಿತೀವಿ, ಅದೇ ರೀತಿ ಗುಲಗಂಜೆ ಹುಳು ಕಾಕ್ಸಿನೆಲಿಡ್ ಬೀಟ್ ಅಂತ ಕರಿತೀವಿ, ಅದೇ ರೀತಿ ಹಸಿರು ಸಿಂಹ ಏನು ಗ್ರೀನ್ ಲೇಸ್ ವಿಂಗ್ ಅಂತ ಕರಿತೀವಿ, ಅದೇ ರೀತಿ ಮಳೆ ಹುಳು ನೀವೆಲ್ಲ ನೋಡಿರ್ತೀರ, ಮಳೆ ಹುಳು ಡ್ರ್ಯಾಗನ್ ಫ್ಲೈಸ್ ಡ್ಯಾಮ್ಸನ್ ಫ್ಲೈಸ್ ಅಂತ ಕರಿತೀವಿ, ಅದೇ ರೀತಿ ಸಿರ್ಪಿಟ್ ನೋಡ ರೆಡೆಬಿಡ್ತಿಗಳೇ, ಇವೆಲ್ಲ ಏನಪ್ಪಂದ್ರೆ ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳು. ಈ ಜೈವಿಕ ವಿಧಾನಗಳ ಅಡಿಯಲ್ಲಿ ಈ ಪರಭಕ್ಷಕ ಕೀಟಗಳಿಗೆ ಹೆಚ್ಚಿನ ಉತ್ತೇಜನವನ್ನ ರೈತರು ಕೊಡಬೇಕಾಗುತ್ತೆ. ರಾಸಾಯನಿಕ ಕೀಟನಾಶಕಗಳನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಈ ಪರಭಕ್ಷಕ ಕೀಟಗಳು ಮತ್ತು ಪರತಂತ್ರ ಕೀಟಗಳನ್ನ ಉತ್ತೇಜನ ಕೊಡುವಂತಹ ಒಂದು ಕಾರ್ಯ ಆಗಬೇಕಾಗಿದೆ. ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಜೈವಿಕ ವಿಧಾನಗಳು ಸಹ ಒಂದು ವಿಧಾನ. ಇನ್ನೊಂದು ಕೊನೆಯ ಹಂತ ಏನಪ್ಪ ಅಂದ್ರೆ ಇನ್ನೊಂದು ಹೇಳೋದನ್ನ ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡುವಂತಹದ್ದು. ಈ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಜೈವಿಕ ವಿಧಾನಗಳ ಅಡಿಯಲ್ಲಿ ಸೂಕ್ಷ್ಮ ಜೀವಿಗಳ ಬಳಕೆ, ಉದಾಹರಣೆಯಾಗಿ NPV ನ್ಯೂಕ್ಲಿಯರ್ ಪಾಲಿಯೋಟ್ರೋಸಿಸ್ ವೈರಸ್ ನಂಜಾಣವಿನಿಂದ ತಯಾರಾದಂತಹ ಒಂದು ಔಷಧಿಯನ್ನ ಬಳಸುವಂತದ್ದು, ಅದೇ ರೀತಿ ನ್ಯುಮೋರಿಯಾ ರಿಲೇ ಫಂಗಲ್ ಪ್ಯಾಥೋಜನ್ ಅಂದ್ರೆ ಶಿಲೀಂಧ್ರವನ್ನ ನಾವು ಬಳಸಿಕೊಂಡು 1 ಲೀಟರ್ ನೀರಿಗೆ 2 ಗ್ರಾಂ ಈ ಶಿಲೀಂಧ್ರ ನ್ಯುಮೋರಿಯಾ ರಿಲೇ ಅನ್ನೋ ಶಿಲೀಂಧ್ರವನ್ನು ಸಹ ಬಳಸಿಕೊಂಡು ನಾವು ಪೀಡೆಗಳನ್ನ ಹತೋಟಿ ಮಾಡುವಂತದ್ದು. ಅಂದ್ರೆ ವೈರಸ್ ಮತ್ತು ಶಿಲೀಂಧ್ರ ಮತ್ತು ನಂಜಾಣವನ್ನ ಬಳಸಿಕೊಂಡು ಈ ಸೂಕ್ಷ್ಮಣ ಜೀವಿಗಳನ್ನ ಬಳಸಿಕೊಂಡು ಪೀಡೆಗಳನ್ನ ಹತೋಟಿ ಮಾಡುವಂತಹ ಒಂದು ವಿಧಾನ. ಕೊನೆಯದಾಗಿ ಈ ಸಮಗ್ರ ಪೀಡೆ ನಿರ್ವಹಣೆ IPM ಅಂತ ಏನೇ ಹೇಳಿದೆ, ಇಂಟಿಗ್ರೇಟೆಡ್ ಟೆಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ, ಇದರಲ್ಲಿ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವಂತದ್ದು. ಈ ರಾಸಾಯನಿಕ ಕೀಟನಾಶಕಗಳನ್ನ ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ತೊಗರಿ ಆಗಿರ್ಬೋದು ಅಥವಾ ಕಡಲೆ ಆಗಿರ್ಬೋದು, ಕಾಯಿಕೊರಕ ಮತ್ತು ಬೆಲೆ ಕಟ್ಟುವಂತಹ ಕೀಟಗಳಿಗೆ ಪ್ರಮುಖವಾಗಿ ಕೆಲವೊಂದು ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಪ್ರಮುಖವಾಗಿ ನಾವು ಹೂವು ಮತ್ತು ಮೊಗ್ಗು ಹಂತದಲ್ಲಿ ಈ ಮೊಟ್ಟೆ ನಾಶಕ ಕೀಟನಾಶಕಗಳು ಅಥವಾ ಸತ್ತಿ ನಾಶಕ ಕೀಟನಾಶಕಗಳು ಅಥವಾ ಓವಿಸೈಡಲ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಥೈರಾಯ್ಡ್ಕಾರ್ಬ್ ಇದು ಲಾರ್ವಿನಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಥೈರಾಯ್ಡ್ಕಾರ್ಬ್ 75 WP ಲಾರ್ವಿನಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದು 1 ಲೀಟರ್ ನೀರಿಗೆ 1 ಗ್ರಾಂ ಈ ಥೈರಾಯ್ಡ್ಕಾರ್ಬ್ ನ ಪೌಡರ್ ಅನ್ನ ಬಳಸಿಕೊಂಡು ಸಿಂಪಡಣೆ ಮಾಡುವಂತದ್ದು. ಇದರ ಬದಲಾಗಿ ಇನ್ನೊಂದು ಕೀಟನಾಶಕ ಪ್ರೊಫೆನಪಾಸ್ 50 EC ಅಂತ ಇದೆ. ಇದು ಮಾರುಕಟ್ಟೆಯಲ್ಲಿ ಕ್ಯುರೋಕಾನ್ ಅಂತ ಒಂದು ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ಪ್ರೊಫೆನಪಾಸ್ ಔಷಧಿಯನ್ನ 1 ಲೀಟರ್ ನೀರಿಗೆ 2 ಮಿಲಿ ಅಂತ ಬೆರೆಸಿ ಸಿಂಪಡಣೆ ಮಾಡುವಂತದ್ದು. ಈ ಥೈರಾಯ್ಡ್ಕಾರ್ಬ್ ಆಗಿರ್ಬೋದು ಅಥವಾ ಪ್ರೊಫೆನಪಾಸ್ ಆಗಿರ್ಬೋದು, ಈ ಎರಡರಲ್ಲಿ ಒಂದು ಮೊಟ್ಟೆ ನಾಶಕ ಕೀಟನಾಶಕವನ್ನ ಬಳಸಿಕೊಂಡು ಮೊಟ್ಟೆ ಹಂತಗಳನ್ನು ನಾಶ ಮಾಡುವಂತಹ ಒಂದು ವಿಧಾನ. ಇನ್ನು ಈ ತೊಗರಿಯಲ್ಲಿ ಕಾಯಿ ಕಟ್ಟುವಂತಹ ಒಂದು ಹಂತದಲ್ಲಿ ನಾವು ರೆನಾಕ್ಸಿಫಿರ್ 20 SC ಅಂತ ಕರಿತೀವಿ. ಇದನ್ನ ಇದು ಮಾರುಕಟ್ಟೆಯಲ್ಲಿ ಕೊರಜಿನ್ ಅಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದು 0.3 mL 1 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಕೊರಜಿನ್ ಬದಲಾಗಿ ಇನ್ನೊಂದು ಕೀಟನಾಶಕ ಫ್ಲೂಬೆಂಡಿಮೈಡ್ 48 SC ಅಂತೇಳಿ ಇದು ಮಾರುಕಟ್ಟೆಯಲ್ಲಿ ಸೇಮ್ ಅಂತ ಸಿಗುತ್ತೆ. ಅದೇ ರೀತಿ ಟಕುನಿ ಅನ್ನೋ ಒಂದು ವಾಣಿಜ್ಯ ಹೆಸರಿಂದ ಸಹ ಸಿಗುತ್ತೆ. ಅದು ಸೇಮ್ ಆಗಿದ್ರೆ 0.75 mL 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಳುವಂತದ್ದು ಫ್ಲೂಬೆಂಡಿಮೈಡ್. ಅದೇ ರೀತಿ ಈ ಕೀಟನಾಶಕದ ಬದಲಾಗಿ ಇನ್ನೊಂದು ಕೀಟನಾಶಕ ಇಂಡಕ್ಟೋಕಾರ್ಬ್ 14.5 SC ಅಂತ ಇದೆ. ಇದು ಮಾರುಕಟ್ಟೆಯಲ್ಲಿ ನಮಗೆ ಅವಾಂಟ್ ಅನ್ನೋ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಇದು 1 ಲೀಟರ್ ನೀರಿಗೆ 0.3 mL ಔಷಧಿನ ಬೆರೆಸಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಇಂಡಕ್ಟೋಕಾರ್ಬ್ ಬದಲಾಗಿ ಇನ್ನೊಂದು ಕೀಟನಾಶಕ ಎಮಮೆಕ್ಟಿನ್ ಬೆಂಜೋಯೇಟ್ 5 SC ಅಂದ್ರೆ ಸಾಲ್ಯುಬಲ್ ಗ್ರ್ಯಾನ್ಯೂಲ್ ಅಂತ ಕರಿತೀವಿ, ಹರಳು ರೂಪದ ಕೀಟನಾಶಕ. ಇದು ಮಾರುಕಟ್ಟೆಯಲ್ಲಿ ಪ್ರೊಕ್ಲೇಮ್ ಅಂತ ಸಿಗುತ್ತೆ, ಅದೇ ರೀತಿ ಮಿಸೈಲ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಲಭ್ಯ ಇದೆ. ಈ ಎಮಮೆಕ್ಟಿನ್ ಬೆಂಜೋಯೇಟ್ ಆದ್ರೆ 1 ಲೀಟರ್ ನೀರಿಗೆ 0.4 ಗ್ರಾಂ ಹರಳು ರೂಪದ ಕೀಟನಾಶಕವನ್ನು ಬಳಸಿಕೊಂಡು ಈ ತೊಗರಿ ಕಾಯಿ ಕೊರಕವನ್ನ ಅಥವಾ ಬಲೆ ಕಟ್ಟುವಂತಹ ಕೀಟಗಳನ್ನ ಹತೋಟಿ ಮಾಡುವಂತದ್ದು. ಈ ಕಾಯಿ ಹಂತದಲ್ಲಿ ಈ ಕಾಯಿ ಕೊರಕ ಅಥವಾ ಬಲೆ ಕಟ್ಟುವಂತಹ ಕೀಟ ಪೀಡೆಗಳನ್ನ ಹತೋಟಿ ಮಾಡಲಿಕ್ಕೆ ಈ 4 ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದು ರೆನಾಕ್ಸಿಫಿರ್ ಆಗಿರ್ಬೋದು, ಫ್ಲೂಬೆಂಡಿಮೈಡ್ ಆಗಿರ್ಬೋದು ಅಥವಾ ಇಂಡಕ್ಟೋಕಾರ್ಬ್ ಆಗಿರ್ಬೋದು ಅಥವಾ ಎಮಮೆಕ್ಟಿನ್ ಬೆಂಜೋಯೇಟ್, ಈ 4 ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನ ನಾವು ಬಳಸಿಕೊಂಡು ಕಾಯಿ ಕೊರಕದ ಹತೋಟಿಯನ್ನು ನಾವು ಮಾಡಬಹುದು. ಅದೇ ರೀತಿ ರಸ ಇರುವಂತಹ ಕೀಟ ಪೀಡೆಗಳು, ರಸ ಇರುವಂತಹ ಕೀಟ ಪೀಡೆಗಳಿಗೆ ಅಸಿಟಮಿಪ್ರೇಟ್ 20 SC ಅಂತ ಬರುತ್ತೆ. ಈ ಅಸಿಟಮಿಪ್ರೇಟ್ ಔಷಧಿ ಆದ್ರೆ 1 ಎಕರೆಗೆ 50 ಗ್ರಾಂ ಅಂತ ನಾವು ಬಳಸಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಕೀಟನಾಶಕ ರಸ ಇರುವಂತಹ ಕೀಟ ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ಇಮಿಡಾಕ್ಲೋಪ್ರಿಡ್ 200 SL, SL ಅಂದ್ರೆ ಸಾಲ್ಯುಬಲ್ ಲಿಕ್ವಿಡ್. ಇದು 80 ಮಿಲಿ ಒಂದು ಎಕರೆಗೆ ನಾವು ಬಳಸಬೇಕಾಗುತ್ತೆ ಇಮಿಡಾಕ್ಲೋಪ್ರಿಡ್. ಇದು ಮಾರುಕಟ್ಟೆಯಲ್ಲಿ ಕಾನ್ಪಿಡಾರ್ ಅಥವಾ ಕಾನ್ಪಿಡಾರ್ ಸೂಪರ್ ಅನ್ನೋ ಒಂದು ವಾಣಿಜ್ಯ ಹೆಸರ ಮೇಲೆ ಲಭ್ಯ ಇದೆ. ಅದೇ ರೀತಿ ಇನ್ನೊಂದು ಕೀಟನಾಶಕ ರಸ ಇರುವಂತಹ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಥಯೋಮೆಥೆಕ್ಸಾಮ್ 25 WG, WG ಅಂದ್ರೆ ವೆಟೇಬಲ್ ಗ್ರಾನ್ಯೂಲ್. ಈ ಥಯೋಮೆಥೆಕ್ಸಾಮ್ ಅನ್ನೊಂದು ಮಾರುಕಟ್ಟೆಯಲ್ಲಿ ಕ್ರೂಸರ್ ಅನ್ನೋ ಒಂದು ಹೆಸರ ಮೇಲೆ ಲಭ್ಯ ಇದೆ. ಇದು 1.7 ಗ್ರಾಂ ಒಂದೊಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದರ ಬದಲಾಗಿ ಇನ್ನೊಂದು ಕೀಟನಾಶಕ ಡೈ ಫೆಂಟ್ಯೂರಾನ್ 500 EC, ಇಸಿ ಅಂದ್ರೆ ಎಮಲ್ಸಿಫೈಯಬಲ್ ಕಾನ್ಸಂಟ್ರೇಟ್ ಅಂತೇಳಿ. ಈ ಡೈ ಫೆಂಟ್ಯೂರಾನ್ 250 ಮಿಲಿ ಒಂದು ಎಕರೆಗೆ ನಾವು ಸಿಂಪಡಣಾ ದ್ರಾವಣವನ್ನ ಉಪಯೋಗಿಸಿಕೊಂಡು ರಸ ಇರುವಂತಹ ಕೀಟಪೀಡೆಗಳನ್ನ ಹತೋಟಿ ಮಾಡುವಂತಹದ್ದು. ಆದ್ರಿಂದ ಈ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕೀಟಪೀಡೆಗಳನ್ನ ಹತೋಟಿ ಮಾಡಲಿಕ್ಕೆ ರೈತರು ಅಸಿಟಮಿಪ್ರಿಡ್ ಆಗಿರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಥಯೋಮೆಥೆಕ್ಸಾಮ್ ಅಥವಾ ಡೈ ಫೆಂಟ್ಯೂರಾನ್ ನಾಲ್ಕು ಕೀಟನಾಶಕಗಳಲ್ಲಿ ಯಾವ್ದಾದ್ರೂ ಒಂದನ್ನ ಬಳಸಿಕೊಂಡು ರಸ ಇರುವಂತಹ ಕೀಟಗಳನ್ನ ನಾವು ಹತೋಟಿ ಮಾಡುವಂತದ್ದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೈಟ್ ಗಳನ್ನ ಹತೋಟಿ ಮಾಡೋದು. ಮೈಟ್ ನುಸಿಗಳನ್ನ ಹತೋಟಿ ಮಾಡಲಿಕ್ಕೆ ಕೆಲವೊಂದು ಕೀಟನಾಶಕಗಳು ಅಂದ್ರೆ ನುಸಿ ನಾಶಕಗಳು ಕೀಟನಾಶಕಗಳು ನುಸಿ ನಾಶಕಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ. ಅಂದ್ರೆ ಗೊಡ್ಡು ಗಿಡಗಳು ಅಂತ ಏನು ಕರಿತೀವಿ ಆ ಗೊಡ್ಡು ಗಿಡಗಳನ್ನ ಉಂಟು ಮಾಡುವಂತಹ ಮೈಟ್ ನುಸಿಗಳನ್ನ ನಾವು ಹತೋಟಿ ಮಾಡಲಿಕ್ಕೆ ಅಂದ್ರೆ ಸ್ಟೆರಿಲಿಟಿ ಮೊಸಾಯಿಕ್ ಡಿಸೀಸ್ SMD, ಈ SMD ಡಿಸೀಸ್ ಅನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಮೈಟ್ ನುಸಿಗಳನ್ನ ಹತೋಟಿ ಮಾಡಬೇಕಾಗುತ್ತೆ. ಆದ್ರಿಂದ ಕೆಲವೊಂದು ನುಸಿ ನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಉದಾಹರಣೆಯಾಗಿ ಟೈಕೋಫಾಲ್ 14.5 EC ಅಂತೇಳಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದು ಮಾರುಕಟ್ಟೆಯಲ್ಲಿ ಕೆಲ್ಸಿಯನ್ ಅನ್ನೋ ಒಂದು ವಾಣಿಜ್ಯ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಟೈಕೋಫಾಲ್. ಇದು 1 ಲೀಟರ್ ನೀರಿಗೆ 2.5 ಮಿಲಿಯನ್ನ ನಾವು ಬೆರೆ ಸಿಂಪಡಣೆ ಮಾಡಬಹುದು. ಒಂದು ಎಕರೆಗೆ 625 ಮಿಲಿ ಔಷಧಿ ದ್ರಾವಣ ಬೇಕಾಗುತ್ತೆ. ಅದೇ ರೀತಿ ನೀರಿನಲ್ಲಿ ಕರಗುವಂತಹ ಗಂಧಕ 80 WP ಅಂತೇಳಿ ವೆಟೇಬಲ್ ಪೌಡರ್, ಇದನ್ನು ಸಹ ವೆಟೇಬಲ್ ಸಲ್ಫರ್ ಅಂತ ಕರಿತೀವಿ, ಗಂಧಕವನ್ನ 2.5 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಳುವಂತಹದ್ದು. ಒಂದು ಎಕರೆಗೆ ಈ ಗಂಧಕ ಆದ್ರೆ 625 ಮಿಲಿ ಬೇಕಾಗುತ್ತೆ. ಅದೇ ರೀತಿ ಪ್ರೊಪರ್ಗೈಡ್ ಇನ್ನೊಂದು ನುಸಿನಾಶಕ, ಪ್ರೊಪರ್ಗೈಡ್ 57 EC ಅಂತೇಳಿ, ಇದು 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆಯನ್ನು ಕೈಗೊಳ್ಳಬಹುದು. ಒಂದು ಎಕರೆಗೆ ಒಟ್ಟು 500 ಮಿಲಿ ಸಿಂಪಡಣೆ ದ್ರಾವಣ ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ನುಸಿನಾಶಕ ಯಾವ್ದಪ್ಪ ಅಂದ್ರೆ ಫೆನಸೆಕ್ವಿನ್ 10 EC, ಇಸಿ ಅಂದ್ರೆ ಎಮಲ್ಸಿಫೈಬಲ್ ಕಾನ್ಸಂಟ್ರೇಟ್. ಈ ಫೆನಸೆಕ್ವಿನ್ ಆದ್ರೆ 1.7 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯವನ್ನು ತೆಗೆದುಕೊಳ್ಳಬಹುದು. ಒಂದು ಎಕರೆಗೆ ಒಟ್ಟು 425 ಮಿಲಿ ಔಷಧಿ ಒಂದು ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ಇನ್ನೊಂದು ನುಸಿನಾಶಕ ಅಂದ್ರೆ ಡೈಫೆಂಚುರನ್ 50 WP, WP ಅಂದ್ರೆ ವೆಟೇಬಲ್ ಪೌಡರ್. ಈ ಡೈಫೆಂಚುರನ್ ಆದ್ರೆ 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದು ಎಕರೆಗೆ ಒಟ್ಟು 250 ಗ್ರಾಂ ಡೈಫೆಂಚುರನ್ ಒಂದು ದ್ರಾವಣ ಬೇಕಾಗುತ್ತೆ. ಇನ್ನೊಂದು ನುಸಿನಾಶಕ ಪೀಡೆ ಅಂದ್ರೆ ಫೆನ್ ಫೈರಾಕ್ಸಿಮೇಟ್ ಅಂತೇಳಿ 5 EC, ಇದು 1 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಕಾರ್ಯ ಕೈಗೊಳ್ಳಬಹುದು. ಒಂದು ಎಕರೆಗೆ ಒಟ್ಟು 250 ಮಿಲಿ ಔಷಧಿ ಬೇಕಾಗುತ್ತೆ. ಇವಿಷ್ಟು ನುಸಿ ನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನ ಅಂದ್ರೆ ಟೈಕೋಫಾಲ್ ಆಗಿರ್ಬೋದು ಅಥವಾ ನೀರಿನಲ್ಲಿ ಕರಗುವಂತಹ ಗಂಧಕ ವೆಟೇಬಲ್ ಸಲ್ಫರ್ ಅಂತ ಕರಿತೀವಿ, ಇದರ ಬದಲಾಗಿ ಪ್ರೊಪರ್ಗೈಟ್, ಇದರ ಬದಲಾಗಿ ಫೆನಸೆಕ್ವಿನ್ ಅಂತ ಹೇಳಿದೆ, ಇದರ ಬದಲಾಗಿ ಇನ್ನೊಂದು ನುಸಿ ನಾಶಕ ಡೈಫೆನ್ಸಿರಮ್, ಇದರ ಬದಲಾಗಿ ಫೆನ್ ಪೈರಾಕ್ಸಿಮೇಟ್ ಅಂತೇಳಿ, ಇವಿಷ್ಟು ನುಸಿ ನಾಶಕಗಳಲ್ಲಿ ಯಾವ್ದಾದ್ರು ಒಂದನ್ನ ನಾವು ಬಳಸಿಕೊಂಡು ನುಸಿ ಪೀಡೆಗಳನ್ನ ಮೈಟ್ ನುಸಿಗಳನ್ನ ಹತೋಟಿ ಮಾಡುವಂತದ್ದು, ಅಂದ್ರೆ ಗೊಡ್ಡು ಪೀಡೆಗಳನ್ನ ನಾವು ಹತೋಟಿ ಮಾಡುವಂತಹ ಒಂದು ವಿಧಾನ. ಇನ್ನೊಂದು ಮಿಡತೆಗಳನ್ನ ಹತೋಟಿ ಮಾಡಲಿಕ್ಕೆ ಬೇವಿನ ಎಣ್ಣೆಯನ್ನು ಸಹ ನಾವು ಬಳಸಬಹುದು. 1% ಬೇವಿನ ಎಣ್ಣೆಯನ್ನ 1 ಲೀಟರ್ ನೀರಿಗೆ 5 ಮಿಲಿ ಬೇವಿನ ಎಣ್ಣೆಯನ್ನ ನಾವು ತೆಗೆದುಕೊಂಡು ಸಿಂಪಡಣೆ ಮಾಡಿದ್ರೆ ಮಿಡತೆಗಳನ್ನ ನಾವು ಹತೋಟಿ ಮಾಡಬಹುದು. ಒಂದು ಎಕರೆಗೆ 1250 ಮಿಲಿ ಒಂದು ಸಿಂಪಡಣಾ ದ್ರಾವಣ ಬೇಕಾಗುತ್ತೆ, ಬೇವಿನ ಎಣ್ಣೆಯ ಸಿಂಪಡಣಾ ದ್ರಾವಣ ಬೇಕಾಗುತ್ತೆ. ಇಷ್ಟು ಬಳಸಿಕೊಂಡು ನಾವು ಮಿಡತೆಗಳನ್ನ ಹತೋಟಿ ಮಾಡುವಂತದ್ದು. ಈ ರೀತಿಯಾಗಿ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಬೇಸಾಯ ವಿಧಾನಗಳು, ಭೌತಿಕ ವಿಧಾನಗಳು, ಜೈವಿಕ ವಿಧಾನಗಳು ಮತ್ತೆ ಸೂಕ್ಷ್ಮಣ ಜೀವಿಗಳನ್ನ ಬಳಸಿಕೊಂಡು ಪೀಡೆಗಳನ್ನ ಹತೋಟಿ ಮಾಡುವಂತಹದ್ದು, ಕೊನೆಯ ಅಸ್ತ್ರ ಏನು ಹೇಳಿದ್ರೆ ರಾಸಾಯನಿಕ ವಿಧಾನಗಳು, ಇಷ್ಟು ವಿಧಾನಗಳನ್ನ ಒಟ್ಟುಗೂಡಿಸಿ ನಾವು ಹತೋಟಿ ಮಾಡಿದಾಗ ಮಾತ್ರ ಸಮಗ್ರ ಪೀಡೆ ನಿರ್ವಹಣೆ ಅನ್ನೋ ಒಂದು ಒಂದು ಶೀರ್ಷಿಕೆಗೆ ಅರ್ಥ ಬರುತ್ತೆ. ಇವಿಷ್ಟು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ಕೀಟ ಪೀಡೆಗಳನ್ನ ನಿರ್ವಹಣೆ ಮಾಡುವಂತಹ ವಿಧಾನಗಳು. ಬಹಳ ಸಂತೋಷ ಡಾಕ್ಟರ್ MS ಕಿತ್ತೂರ್ಮಠ ಅವರೇ, ಇದುವರೆಗೆ ಬಹಳ ವಿಸ್ತಾರವಾಗಿ ಬೇಳೆಕಾಳು ಬೆಳೆಗಳು ಅಥವಾ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಕಂಡು ಬರುವಂತಹ ಕೀಟಗಳು, ಯಾವ ಯಾವ ಹಂತದಲ್ಲಿ ಕೀಟಗಳನ್ನ ನಾವು ಕಾಣ್ತೀವಿ, ಅವುಗಳ ಸಮಗ್ರ ನಿರ್ವಹಣೆ ಹೇಗೆ ಸಾಧ್ಯ, ಈ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿದ ಮೇಲೂ ಕೆಲವೊಂದು ಪ್ರಶ್ನೆಗಳು ನಮ್ಮ ರೈತರಲ್ಲಿ ಉಳಿದಿರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿದ್ರೆ ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನ ಪಡೆಯೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ನನ್ನ ದೂರವಾಣಿ ಸಂಖ್ಯೆ 9740301274. ಇನ್ನೊಂದ್ಸರಿ ಹೇಳ್ತೀನಿ, 9740301274. ಇನ್ನೊಂದು ಬಾರಿ 9740301274. ಕಿತ್ತೂರುಮಠ ಅವರ ಇನ್ನೊಂದು ಪ್ರಶ್ನೆ ಇದೆ. ಬೇಳೆಕಾಳು ಬೆಳೆಗಳಲ್ಲಿ ಕೆಲವು ಬೆಳೆಗಳಲ್ಲಿ ಕೀಟ ನಿರೋಧಕ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಲಾಗಿದೆ ಅಂತ ನಾವು ಕೇಳಿದ್ದೀವಿ. ಯಾವ್ಯಾವ ಬೆಳೆಗಳಲ್ಲಿ ಈ ರೀತಿಯ ಒಂದು ತಳಿಗಳ ಲಭ್ಯ ಇದೆ, ಆ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀರಾ? ಯಾವ ಯಾವ ಕೀಟಗಳನ್ನ ಇದು ನಿಯಂತ್ರಣ ಮಾಡುತ್ತೆ? ಟಿಎಸ್ಆರ್ ಅಂತ ಏನ್ ಹೇಳಿದೆ, ಅದು ಸಹ ನಮ್ಮ ಕಾಯಿ ಕೊರಕ, ತೊಗರಿ ಕಾಯಿ ಕೊರಕ ಮತ್ತೆ ಬಲೆ ಕಟ್ಟುವಂತಹ ಕೀಟಗಳಿಗೆ ಒಂದು ನಿರೋಧಕತೆ ಹೊಂದಿದೆ. ಆದ್ರೆ ಇದರಲ್ಲಿ ಬಲೆ ಕಟ್ಟುವಂತಹ ಕೀಟಗಳ ಒಂದು ಹಾವಳಿ ಈ TH3R ಪಿಂಕ್ ಅಂತ ಏನು ಕರಿತೀವಿ ಈ ಒಂದು ತಳಿಯಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಅದೇ ರೀತಿ ರೋಬಸ್ಟ್ ಆಗಿ ಬೆಳೆಯುವಂತಹ BRG1 ಮತ್ತು BRG2 ಈ ಒಂದು ತಳಿಗಳಲ್ಲಿ ಈ ಬಲೆ ಕಟ್ಟುವಂತಹ ಕೀಟಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಕಂಡು ಬರುತ್ತೆ. ಈ BRG1 ಅಥವಾ BRG2 ಅಥವಾ ಮಾರುತಿ ಅಂತ ಏನೇ ಕರಿತೀವಿ ಈ ಪೀಡೆ ನಿರೋಧಕ ಶಕ್ತಿಯನ್ನ ಸ್ವಲ್ಪ ಮಟ್ಟಿಗೆ ಹೊಂದಿರೋದ್ರಿಂದ ಈ ತಳಿಗಳನ್ನು ನಾವು ಪೀಡೆ ನಿರೋಧಕ ತಳಿಗಳಾಗಿ ನಾವು ಬಳಸಬಹುದು. ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಕಡಲೆಯಲ್ಲಿ GBM2 ಅಂತೇಳಿ ಈ GBM2 ತಳಿ ಅಥವಾ JG11 ಅಥವಾ A1 ಅಣ್ಣಿಗೇರಿ 1 ಅಂತ ಇದೆ. ಇದನ್ನು ಸಹ ನಾವು ಈ ಕಡಲೆಯಲ್ಲಿ ನಿರೋಧಕ ತಳಿಗಳಾಗಿ ನಾವು ಬಳಸಬಹುದಾಗಿದೆ. ಪ್ರಮುಖವಾಗಿ ಈ ಕಾಯಕೊರಕವನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಬಿತ್ತನೆ ಪೂರ್ವದಲ್ಲಿ. ಬಹಳ ಸಂತೋಷ, ಉಪಯುಕ್ತವಾದ ಮಾಹಿತಿ ನೀಡಿದ್ದೀರಿ. ಅದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವ ಡಾ ಎಂಎಸ್ ಕಿತ್ತೂರುಮಠ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ January 23 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜನಪದ ಗೀತೆ, ರಾತ್ರಿ 9:00 ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಯಾಕವ್ವ ಈಗ ನಮ್ ತೆಂಗಿನ ಮರದಲ್ಲಿ ಕಾಯಿ ಕೀಳಕ್ ಅವ್ರನ್ನ ಕರಿಬೇಕಾಗಿತ್ತ? ಈಗ ನಮ್ ರಾಜಣ್ಣ ಇರ್ಬೇಕಾದ್ರೆ ಏನ್ ಭಯ? ಶಂಕರಣ್ಣ ಮಾತ್ನಲ್ಲೇ ತೆಂಗಿನ ಮರ ಹತ್ತಿಸ್ತಾನ, ಅವನು ಹತ್ತಿಸ್ತಾನ ಇರ್ತಾನೆ ಬಿಡು. ಈಗ ನೀನು ಮಾತ್ನಲ್ಲೇ ಅವನ ಜೊತೆ ಸೇರ್ಕೊಂಡು ಅತ್ತಿ ಇಳಿದು ಮಾಡಿದ್ಯಾ? ಈಗ ನಿಜವಾಗ್ಲೂ ಹತ್ತಕ್ಕೆ ರಾಜಣ್ಣ ಅವ್ರು ಬಂದವರೇ. January 24 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ KR ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದ ಪ್ರಗತಿಪರ ಕೃಷಿಕ KP ನಟರಾಜು. 10 ಕ್ವಿಂಟಾಲು ಸರಾಸರಿ 10-12-13 ಈ ತರ ಬರ್ತಾ ಇದೆ. ಗಿಡಗಳು ಹಾಳಾಯ್ತು, ಮೇಗಡದು. ಈಗ ಪುನಃ ರೀಸೆಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಅಷ್ಟು ಬೆಳಿತೀನಿ, ಯಾವುದೇ ಕಾರಣಕ್ಕೂ ಅಷ್ಟು ಬೆಳಿತೀನಿ. ಈಗ ನಿರ್ವಹಣೆ ಹೆಂಗ್ ಮಾಡ್ತೀರಿ? ನಿರ್ವಹಣೆ ಎಲ್ಲ ಡ್ರಿಪ್ ಇರಿಗೇಷನ್ ಸರ್. January 27 ಗುರುವಾರ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯ ಕೃಷಿಕ ಪಿ ಹೇಮಂತ ಕುಮಾರ್ ಅವರೊಂದಿಗೆ ಸಂದರ್ಶನ. ಹಸುವಿನ ಗಂಜಲನ ಅದು ಹೇಗೆ ಅದು ಇರುತ್ತೆ ಹಾಗೇನೆ ಅದನ್ನ ಇಟ್ಟ ನಂತರ ಅದು ಒಂದು 4 ಗಂಟೆ ಆದ ನಂತರ ಅದು ಪೂರ್ತಿಯಾಗಿ ಅದರ ಅದೊಂದು ಬೇರೆ ರೀತಿಯಲ್ಲಿ ರೂಪಾಂತರ ಆಗ್ತಾ ಹೋಗುತ್ತೆ. ಅದು ಹೆಚ್ಚು ದಿನ ಆದಂತೆ ಅದನ್ನ ಒಂದು ಕೀಟನಾಶಕವಾಗೂ ಬಳಸಬಹುದು. ಜನವರಿ 28 ಶುಕ್ರವಾರ ಸುರಕ್ಷಿತ ಪೀಡನಾಶಕಗಳ ಸಮರ್ಪಕ ಬಳಕೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ಬಿ ಮಮತಾ. ಅಂದ್ರೆ ಸಸ್ಯಗಳಿಗೆ 4 ತರದ ಪೋಷಕಾಂಶಗಳು ಇರುತ್ತವೆ. ಪ್ರಧಾನ ಪೋಷಕಾಂಶಗಳು ಅಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರಮುಖವಾಗಿ ಗಿಡಗಳಿಗೆ ಬೇಕಾದಂತಹ ಒಂದು ಪೋಷಕಾಂಶಗಳು. ದ್ವಿತೀಯ ಪೋಷಕಾಂಶಗಳು ಅಂತಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ, ಮೆಗ್ನೀಷಿಯಂ ಮತ್ತೆ ಗಂಧಕ, ಇವು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ಬೋದು. ಜನವರಿ 29 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ರಾಜಣ್ಣ, ಹುಳ ಅಲ್ಲಿ ಮೇಯ್ತಾ ಇರ್ತವೆ, ಹಿಟ್ಟಿನಲ್ಲಿ ನೀನು ಆಮೇಲೆ ಸಿಂಪಡಣೆ ಮಾಡ್ಬಿಟ್ಟಿ, ಆಮೇಲೆ ರೂಮ ಮನೆಯ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ಟಿ. ಎರಡ್ ಮೂರು ಮಡಿ ಕಂಡು ಸ್ಪ್ರೇಯರ ಸುಮ್ ಹೊಡಿತಾನೆ ಇರ್ತಾನೆ. ಈಗ ಅರುಣ್ ಅವ್ರೇ, ಒಂದ್ಸಲ ಹಿಂಗೆ ಆಗಿತ್ತು. ಹಿಂಗೆ ಬಸ್ ಅಲ್ಲಿ ಬರುವಾಗ ನಮ್ಮ ಕೆಂಚಣ್ಣನ ಮಗ ಅಲ್ಲಿ ಹೋಗ್ಬಿಟ್ಟು ರೇಷ್ಮೆ ಮೊಟ್ಟೆ ತಂದವನೆ, ಏನೋ ಕಾರ್ಡ್ ಕೊಟ್ಟವ್ರೆ. ಇವನು ಆ ಕಾರ್ಡ್ ತಗೊಂಡಿರೋದು ಬೆಳಿಗ್ಗೆ 11 ಗಂಟೆಗೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮೈಸೂರಿನಲ್ಲಿ ಮನೆ ಹೊಂದುವ ಸುವರ್ಣಾವಕಾಶ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರತಿಷ್ಠಿತ ಬಡಾವಣೆಗಳ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳ ಈ ಹರಾಜು ಆರಂಭವಾಗಿದೆ. ಹರಾಜಿನಲ್ಲಿ ಭಾಗವಹಿಸಲು ಮೊದಲನೇ ಹಂತದ ನೋಂದಣಿಗೆ ಜನವರಿ 19, ಎರಡನೇ ಹಂತದ ನೋಂದಣಿಗೆ ಜನವರಿ 21, ಮೂರನೇ ಹಂತದ ನೋಂದಣಿಗೆ ಜನವರಿ 25, ನಾಲ್ಕನೇ ಹಂತದ ನೋಂದಣಿಗೆ ಜನವರಿ 28 ಕೊನೆಯ ದಿನ. ನೋಂದಣಿಗಾಗಿ www.eproc.karnataka.gov.in ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ www.moodamysore.gov.in ಗೆ ಭೇಟಿ ನೀಡಿ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ ಯಾವ್ದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನೂ ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು, ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕೋ 2 ದಿನದಿಂದ ಮೈ ಕೈ ನೋವು, ಸ್ವಲ್ಪ ನೆಗಡಿ, ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಜನಪದ ಗೀತೆ. ಬಿಸಿಲಲ್ಲಿ ಹೊಲ್ಲು ಮುಳ್ಳು ತುಳಿಯಲಾರೆ, ಬಿಸಿಲು ಬೇಗಿಗೆ ಬೇಯಲಾರೆ, ಜಾತುರಿಗೆ ಬರೋದಿಲ್ಲೆ ಹುಡುಗಿ, ಜಾತುರಿಗೆ ಬರೋದಿಲ್ಲೆ. ಜಾತುರಿಯ